ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ರೈತ ಬಂಧುರ್ಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಗ್ರಾಮಾಂತರಂಗದಲ್ಲಿ ಬೇಸಿಗೆ ಶೇಂಗಾ ಬೆಳೆಯಲ್ಲಿ ಸಮಗ್ರ ಕೀಟ ನಿರ್ವಹಣೆ ಕುರಿತು ಕೀಟಶಾಸ್ತ್ರಜ್ಞರಾದ ಹನುಮಂತಪ್ಪ ಶ್ರೀಹರಿ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ನಂತರ ರೈತರಿಗೆ ಸಲಹೆ ಹಾಗೂ ಕೃಷಿ ಗೀತೆಯನ್ನು ಕೇಳುವಿರಿ. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ಗೆ ಹೊಸ ಖರೀದಿ ಮಾಡಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ ಹೋಗ್ಬೇಕಾ? ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವಾ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್ ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ. 7 ಅಥವಾ 15 ದಿನಗಳ ಮಿನಿಮಮ್ ಫಿಕ್ಸ್ಡ್ ಪೀರಿಯಡ್ ಇರುವುದಿಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಇಂದೇ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1800-420-2223 ಗೆ ಕರೆ ಮಾಡಿ. ಕೇಳ್ರಪ್ಪ, ಕೇಳಿ, ಎಲ್ರೂ ಜಾಗೃತರಾಗಿ. ಹನಿ ನೀರನ್ನು ವ್ಯರ್ಥ ಪೋಲು ಮಾಡಬೇಡಿ. ನೀರನ್ನು ಬಳಸುವಷ್ಟೇ ಕಾಳಜಿ ಅದರ ಪುನರ್ಬಳಕೆ ಬಗೆಗೂ ಇರಲಿ. ಕೇಳ್ರಪ್ಪ, ಕೇಳಿ, ನೀರನ್ನು ಎಚ್ಚರದಿಂದ ಬಳಸಿ. ಹನಿ ನೀರು ಬಂಗಾರ. ರೈತ ಬಂಧುರೇ, ಈಗ ಕೇಳಿ. ಬೇಸಿಗೆ ಶೇಂಗಾ ಬೆಳೆಯಲ್ಲಿ ಸಮಗ್ರ ಕೀಟ ನಿರ್ವಹಣೆ ಕುರಿತು ಕೀಟಶಾಸ್ತ್ರಜ್ಞರಾದ ಹನುಮಂತಪ್ಪ ಶ್ರೀಹರಿ ಅವರೊಂದಿಗಿನ ಸಂದರ್ಶನವನ್ನು. ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಬೇಸಿಗೆಯ ಶೇಂಗಾ ಬೆಳೆಯಲ್ಲಿ ಸಮಗ್ರ ಕೀಟ ನಿರ್ವಹಣೆ, ಇದರ ಪ್ರಾಮುಖ್ಯತೆ ಬಗ್ಗೆ ಕೀಟಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ಹನುಮಂತಪ್ಪ ಶ್ರೀಹರಿ ಅವರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ರೈತ ಬಂಧುವರೇ, ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತ ಹಾಗೂ ನಮಸ್ಕಾರ ಡಾಕ್ಟರ್. ನಮಸ್ಕಾರ ಸರ್. ಆರಂಭಿಕವಾಗಿ ಡಾಕ್ಟ್ರೆ, ಈ ಬೇಸಿಗೆ ಶೇಂಗಾ ಬೆಳೆಯಲ್ಲಿ ಕೀಟಗಳು ಅಂದರೆ ಬಿತ್ತನೆಯ ಪೂರ್ವದಲ್ಲಿ ಬೀಜದ ಆಯ್ಕೆ ಮಾಡ್ಕೊಂಡಿರ್ತಾರೆ ತಮ್ಮ ಸಲಹೆ ಮೇರೆಗೆ, ಮತ್ತು ತಮ್ಮ ಅನುಭವದ ಮೇರೆಗೆ ಕೂಡ ಮಾಡ್ಕೊಂಡಿರ್ತಾರೆ ಬೇರೆ ಬೇರೆ ರೈತ ಬಾಂಧವರು. ಈ ಬೀಜದ ಆಯ್ಕೆಯಲ್ಲಿ ಕೂಡ ಒಂದಷ್ಟು ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗುತ್ತೆ. ಹೌದೌದು. ಎಲ್ಲೋ ಒಂದು ಕಡೆ ಕೀಟ ಕೊರಕದಾದಂಥ ಒಂದೇ ಒಂದು ಬೀಜ ಇದ್ರೂ ಕೂಡ ಅದು ಸಮಗ್ರ ಇಡೀ ಬೀಜದ ಪಾಕೆಟ್ಗೆ ಅಥವಾ ಪೊಟ್ಟಣಕ್ಕೆ ವ್ಯಾಪ್ತಿಯನ್ನು ಪಸರಿಸಿ ಬೀಜದ ಮೊಳಕೆ ಪ್ರಮಾಣವೇ ಇರ್ತದೆ. ಹೌದೌದು ಸರ್, ಹೌದು ಸರ್. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ರೈತ ಬಂಧುವರು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮದಿಂದ ಈ ಬೀಜದ ಆಯ್ಕೆಯನ್ನು ಮಾಡ್ಕೊಳ್ಬೇಕಂತೀರಿ? ಖಂಡಿತವಾಗಿ ಸರ್. ಈಗ ತಾವು ಹೇಳ್ದಂಗೆ ಈಗ ಯಾವುದೇ ಒಂದು ಬೆಳೆ ಇರ್ಬೋದು ಅಥವಾ ಯಾವುದೇ ಒಂದು ಫಸಲು ಇರ್ಬೋದು, ಈ ಎಲ್ಲ ಬೆಳೆಗಳಲ್ಲೂ ಇವತ್ತು ನಾವು ಸಾಕಷ್ಟು ತಾಂತ್ರಿಕತೆಗಳನ್ನು ನೋಡ್ತಾ ಇದ್ದೀವಿ. ಈಗ ಬಿತ್ತನೆ ಇರ್ಬೋದು ಅಥವಾ ಸುಧಾರಿತವಾದಂಥ ಬೇಸಾಯ ಕ್ರಮಗಳ ಪದ್ಧತಿ ಇರ್ಬೋದು, ಈ ಥರ ಹಲವಾರು ಒಂದು ಬೇಸಾಯ ಕ್ರಮಗಳು, ನವೀನ ತಾಂತ್ರಿಕತೆಗಳು, ಇವುಗಳನ್ನೆಲ್ಲ ಇವತ್ತು ರೈತರು ಅಳವಡಿಸ್ತಾ ಇದ್ದಾರೆ. ಆದರೂ ಕೂಡ ತಾವಾಗಲೇ ಹೇಳ್ದಂಗೆ ಈ ಕೃಷಿ ಬೆಳೆಗಳು ಅಥವಾ ಏನು ಬೇಸಾಯ ಅಂತಕ್ಕಂಥದ್ದು ಇದೆ, ಇದು ಒಂದು ಮಾನ್ಸೂನ್ ಅಥವಾ ಏನು ನಮ್ಮ ಈ ವಾತಾವರಣ ಅಥವಾ ಏನು ನಮ್ಮ ಪರಿಸರ ಅಥವಾ ಈ ಎಲ್ಲ ಒಂದು ವೈಪರೀತ್ಯ ಸಂಬಂಧಪಟ್ಟಂತೆ ಮಾಡತಕ್ಕಂಥ ಕೆಲಸ ಆಗಿರೋದ್ರಿಂದ ಈಗ ಅದಕ್ಕೆ ಆಯಾ ಬೆಳೆಗಳಲ್ಲಿ ಆಯಾ ಸಂದರ್ಭಕ್ಕೆ ತಕ್ಕಂತೆ ಆ ಒಂದು ಪೂರಕವಾದಂಥ ವಾತಾವರಣ ಇದ್ದಾಗ ಹಲವಾರು ಕೀಟಗಳು ಆಯಾ ಬೆಳೆಗಳಲ್ಲಿ ಬಂದು ಆ ಬೆಳೆಯನ್ನು ಹಾನಿ ಮಾಡತಕ್ಕಂಥ ಒಂದು ಸಾಧ್ಯತೆಯನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಸೊ ಈ ಒಂದು ವಿಚಾರ ತೆಗೆದುಕೊಂಡಾಗ ಈ ಬೇಸಿಗೆ ಶೇಂಗಾ ಇವತ್ತು ತಾವು ನೋಡ್ದಂಗೆ ಬೇಸಿಗೆ ಶೇಂಗಾನ ನಮ್ಮ ರೈತರು ಡಿಸೆಂಬರ್ ತಿಂಗಳಲ್ಲಿ ಬೆಳೀತಾ ಇದ್ದಾರೆ. ಡಿಸೆಂಬರ್ನ ಮೊದಲನೇ ವಾರದಿಂದ ಇಟ್ಕೊಂಡು ಕೊನೆ ಅಥವಾ ಇವನ್ನು ಜನವರಿವರೆಗೂ ಬಿತ್ತನೆ ಮಾಡ್ತಕ್ಕಂಥದ್ದು ಮಾಡ್ತಿರ್ತಾರೆ. ಈ ಬೆಳೆಯಲ್ಲಿ ನಾವು ಶೇಂಗಾನ ತೆಗೆದುಕೊಂಡಾಗ ಈ ಬೀಜದ ಆಯ್ಕೆಯನ್ನು ಕೇಳ್ತಾ ಇದ್ರಿ ನೀವು. ಬೀಜದ ಆಯ್ಕೆ ಅಂತಂದಾಗ ಈಗ ನಮ್ಮ ರೈತರು ಏನು ಮಾಡ್ತಿದ್ರೆ ತಮ್ಮ ಮನೆಯಲ್ಲಿ ಇರ್ತಕ್ಕಂಥ ಬೀಜಗಳನ್ನ ಬೆಳೀತಾ ಇದ್ದಾರೆ. ಎಷ್ಟೋ ಹಳೆ ಬೀಜ, ಹಳೆ ಬೀಜಗಳು ಶೇಖರಣೆ ಮಾಡಿಟ್ಟಿರ್ತಾರೆ, ಅದಕ್ಕೆ ಅಲ್ಲಿ ಕೀಟಗಳು ಬಂದಿರೋದು ಗಮನಕ್ಕೆ ಬಂದಿರೋಲ್ಲ. ಈಗ ಎಲ್ಲರೂ ಏನು ನಾವು ಲೋಕಲ್ ತಳಿಗಳು ಏನಿದೆ ಅದು TM2 ಅಂತಕ್ಕಂಥದ್ದು, TM2 ಅಂತಕ್ಕಂಥದ್ದು ಇವತ್ತು ಎಲ್ಲರ ಮನೇಲಿದೆ, ಅದು ಏನಾಗ್ಬಿಟ್ಟಿದೆ, ಅದು ಲೋಕಲ್ ತಳಿ ಆಗ್ಬಿಟ್ಟಿದೆ. ಸೊ ಅದಕ್ಕಿಂತ ಒಂದು ಉತ್ತಮವಾದಂಥ ತಳಿಗಳು ಇವತ್ತು ನಮಗೆ ಲಭ್ಯತೆ ಇದ್ದಾವೆ. ಈಗ ಧಾರವಾಡದಿಂದ GPBD4 ಇರ್ಬೋದು, DH86 ಇರ್ಬೋದು, ನಮ್ಮ ರಾಯಚೂರಿಂದ ಅಜೇತ, ವಿಜೇತ. ಸೊ ಈ ಥರ ಆಮೇಲೆ ಕದ್ರಿ 9, K6 ಈ ಥರದ ಹಲವಾರು ತಳಿಗಳು ಇವತ್ತು ನಮಗೆ ಲಭ್ಯತೆ ಇದ್ದಾವೆ. ಈ ತಳಿಗಳನ್ನು ನಾವು ಸೂಕ್ತವಾಗಿ ನೋಡಿಕೊಂಡು ತಾವು ಹೇಳ್ದಂಗೆ ಸೂಕ್ತ ರೀತಿಯಲ್ಲಿ ಆಯ್ಕೆ ಮಾಡಿಕೊಂಡ್ರೆ ಈ ಬೆಳೆಗಳಲ್ಲಿ ಬರ್ತಕ್ಕಂಥ ಒಂದು ಕೀಟಗಳನ್ನು ಅಥವಾ ರೋಗಗಳನ್ನು ನಾವು ಸಾಧ್ಯವಾದ ಮಟ್ಟಿಗೆ ತಡೆದುಕೊಂಡು ಬೆಳೆತಕ್ಕಂಥ ಕೆಲವೊಂದು ತಳಿಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು. ಈ ವಿಚಾರದಲ್ಲಿ ಅಂತ GPD4 ಇರ್ಬೋದು, ICGV ಇರ್ಬೋದು, ಈ ಥರ ತಳಿಗಳಿದೆ. ಮೊಟ್ಟ ಮೊದಲನೇದಾಗಿ ಈ ಒಳ್ಳೆ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಅವರು. ಸೊ ಈ ಥರದ ಹೇಳ್ಬೇಕಂದಾಗ ಈ ಶೇಂಗಾದಲ್ಲಿ ಸುಮಾರು 50% ವಿವಿಧ ತರನಾದ ಕೀಟಗಳು ಬಾಧೆ ಮಾಡ್ತಕ್ಕಂಥ ಅಥವಾ ರೆಕಾರ್ಡ್ ಇದೆ ನಮ್ಮಲ್ಲಿ. ಆದರೆ ಮುಖ್ಯವಾಗಿ ಬರ್ತಕ್ಕಂಥ ಕೀಟಗಳಂದರೆ ಕೇವಲ ಕೆಲವೇ ಕೀಟಗಳು ಬರ್ತವೆ. ಅಂದರೆ ಈಗ ಉದಾಹರಣೆಗೆ ರಸಾಯನ ಕೀಟಗಳಲ್ಲಿ ಥ್ರಿಪ್ಸ್ ನುಸಿ ಇರ್ಬೋದು, ಜಿಗಿ ಹುಳು ಇರ್ಬೋದು, ಅಥವಾ ಬಿಳಿ ನೊಣ ಇರ್ಬೋದು, ಮತ್ತು ಏನು ಅಂತ ಬರುತ್ತೆ ಅಂದರೆ ಆಫಿಡ್ ಅದು ಇರ್ಬೋದು, ಮತ್ತು ರಸಾಯನ ಕೀಟಗಳಾದಮೇಲೆ ಎಲೆ ತಿನ್ನೋ ಕೀಟಗಳು ಬರ್ತವೆ, ತಂಬಾಕಿನ ಕೀಟ ಇರ್ಬೋದು, ಮತ್ತು ಕೆಲವೊಂದು ಸಂದರ್ಭದಲ್ಲಿ ಹೆಲಿಕಾರ್ಪ ಬರತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಈ ಥರದಾದ ಒಂದು ಕೀಟಗಳು ಆಯಾ ಸಂದರ್ಭದಲ್ಲಿ ಬರ್ತಕ್ಕಂಥ ಸಾಧ್ಯತೆ ನಾವು ನೋಡ್ಬೋದು ಸರ್. ಸೊ ಇವೇನಾಗ್ತವೆ, ಆ ವಾತಾವರಣದಲ್ಲಿ ಪೂರಕವಾದಂಥ ಒಂದು ಹವಾಮಾನದ ಗುಣಲಕ್ಷಣಗಳಿದ್ರೆ ಅಂದರೆ ಆರ್ದ್ರತೆ ಇರ್ಬೋದು, ತೇವಾಂಶ ಏನಿದೆ ಇದೆಲ್ಲ ಇದ್ದಾಗ ದಿಢೀರ್ನೇ ಅವುಗಳ ಒಂದು ಸಂಖ್ಯೆ ಹೆಚ್ಚಿಗೆಯಾಗಿ ಆ ಬೆಳೆಯನ್ನು ಬಾಧಿಸಿ ಮತ್ತೆ ಆ ಇಳುವರಿಯನ್ನು ಗಣನೀಯವಾಗಿ ಕುಂಠಿತ ಮಾಡತಕ್ಕಂಥ ಸಾಧ್ಯತೆ ಇದೆ ಸರ್. ಡಾಕ್ಟರ್, ಸಾಮಾನ್ಯವಾಗಿ ತಾವು ಹೇಳಿದಾಗನೇ ಈ ಡಿಸೆಂಬರ್ನಿಂದ ಜನವರಿ ಮೊದಲನೇ ವಾರದವರೆಗೆ ಅಥವಾ ಕೊನೆಯ ವಾರದವರೆಗೆ ಬಿತ್ತನೆ ಕ್ರಮ ಅನುಸರಿಸಿರ್ತಕ್ಕಂಥ ನಮ್ಮ ರೈತ ಬಾಂಧವರು ಈ ರಸ ಹೀರುವಂಥ ಕೀಟಗಳ ಲಕ್ಷಣ ಅಥವಾ ಸಸ್ಯದಲ್ಲಿ ಕಂಡುಬರುವಂಥ ಮುನ್ಸೂಚನೆಗಳು ಏನಾದರೂ ಇವೆಯೇ, ಅದಕ್ಕೆ ಪರಿಹಾರ ಏನು ಅಂತ? ಖಂಡಿತ ಸರ್. ಈಗ ನಾನು ಹೇಳ್ದಂಗೆ ಈಗ ರಸಾಯನ ಕೀಟಗಳು ಈ ಶೇಂಗಾ ಬೆಳೆಯಲ್ಲಿ ಮೊದಲನೇ ಹಂತದಲ್ಲಿ ಈಗ ಬಿತ್ತನೆಯಾದಂಥ ಸುಮಾರು 15 ದಿವಸದಿಂದ ಹಿಡ್ಕೊಂಡು ಬೆಳೆ ಇನ್ನೇನು ಬಾರಂಗಿ ಬಿಡ್ತಕ್ಕಂಥ ಸಮಯದವರೆಗೂ ಈ ರಸಾಯನ ಕೀಟಗಳ ಒಂದು ಬಾಧೆಯನ್ನು ನಾವು ನೋಡ್ಕೋಬೋದು. ಸೊ ಈ ಮುಖ್ಯವಾಗಿ ರಸಾಯನ ಕೀಟಗಳಂತಂದರೆ ಈ ಥ್ರಿಪ್ಸ್ ನುಸಿ, ಬಿಳಿ ನೊಣ, ಮತ್ತು ಹಸಿರು ಜಿಗಿಗಳು, ಇವು ಮುಖ್ಯವಾಗಿ ರಸಾಯನ ಕೀಟಗಳಂತ ಹೇಳ್ಬೋದು ನಾವು. ಈ ಕೀಟಗಳು ಏನು ಮಾಡ್ತಾವೆ ಅಂತಂದರೆ ಈ ಒಂದು ಪೈರು ಎಳೆದಿದ್ದಾಗ ಅವುಗಳ ರಸವನ್ನು ಹೀರಿ ಒಂದು ಹಾನಿ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇದರ ಮೊದಲನೇದಾಗಿ ಹೇಳ್ಬೇಕಂದ್ರೆ ಸರ್, ಇದು ಥ್ರಿಪ್ಸ್ ನುಸಿ ಅಂತ ಬರುತ್ತೆ ನೋಡಿ. ಥ್ರಿಪ್ಸ್ ನುಸಿಯನ್ನು ನಾವೇನು ವೈಜ್ಞಾನಿಕವಾಗಿ ಸಿಟೋಥ್ರಿಪ್ಸ್ ಡೋರ್ಸಾಲಿಸ್ ಅಂತ ಕರಿತೇವೆ ನಾವು ವೈಜ್ಞಾನಿಕವಾಗಿ. ಇದು ಏನಂತಂದರೆ ಇದು ಒಂದು ಭಾಳ ಚಿಕ್ಕನಾದಂಥ ಒಂದು ಕೀಟ. ಇದು ಭಾಳ ಕಣ್ಣಿಗೆ ಸೂಕ್ಷ್ಮವಾಗಿ ನೋಡಿದಾಗ ಮಾತ್ರ ಅಥವಾ ನಾವು ದುರ್ಬೀನ್ ಹಿಡಿದು ಅಥವಾ ಏನು ನಾವು ಗಾಜು ಏನಿರ್ತದಲ್ಲ ಅಂಥದ್ದನ್ನು ನೋಡಿದಾಗ ಮಾತ್ರ ಸುಲಭ ಕಾಣುತ್ತೆ. ನಾವು ನೋಡ್ತೇವೆ ಬಟ್ ರೈತ ಬಾಂಧವರಿಗೆ ಅಷ್ಟು ಸುಲಭವಾಗಿ ನೋಡಲಿಕ್ಕೆ ಅದು ಕಣ್ಣಿಗೆ ಕಾಣಿಸೋದಿಲ್ಲ. ಅಷ್ಟು ಒಂದು ಚಿಕ್ಕನಾದಂಥ ಕೀಟ. ಇದು ಏನು ಮಾಡುತ್ತಂತಂದರೆ ಇದು ತನ್ನ ಒಂದು ದವಡೆ ಏನಿದೆ ಹಲ್ಲುಗಳು ಅದರ ಒಂದು ದವಡೆ ಮಾತ್ರ ಇರುತ್ತೆ, ಅದಕ್ಕೆ ಮೋನೋಕೊಂಡೈಲ್ ಅಂತ ಕರಿತೀವಿ ನಾವು, ಒಂದೇ ದವಡೆ ಇರುತ್ತೆ. ಆ ದವಡೆಯಿಂದ ಇದು ಉಜ್ಜಿ ಅಲ್ಲಿ ಎಲೆ ಕೆಳಭಾಗದಲ್ಲಿ ಎಳೆಯನಾದಂಥ ಒಂದು ಏನು ಎಳೆಯ ಭಾಗಗಳನ್ನು ತುದಿ ಅಂತ ಅಥವಾ ಎಳೆಯ ಭಾಗಗಳನ್ನು ಎಲೆಯ ಕೆಳಭಾಗದಲ್ಲಿ ಇದ್ಕೊಂಡು ರಸವನ್ನು ಉಜ್ಜಿ ರಸವನ್ನು ಹೊರಗೆ ಎತ್ತರ್ತದೆ ನೋಡ್ಬೋದು. ಮತ್ತು ಇದು ಹಾಗೆ ಮುಂದುವರೆದಂತೆ ಏನಾಗುತ್ತೆ ಅಂತಂದರೆ ಇದು ಒಂಥರ ಮುಟ್ರ ಆಗುತ್ತೆ ಎಲೆಗಳು, ಮುಟ್ರೋಗ ಅಂತಾರಲ್ಲ ಆ ಥರದಲ್ಲಿ ಮುಟ್ರ ಆಗುತ್ತೆ. ಮುಟ್ರ ಆಗಿ ಇದು ಒಂದು ಏನು ಬೆಳವಣಿಗೆ ಏನಾಗುತ್ತೆ ಕುಂಠಿತಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಏನು ಮಾಡುತ್ತೆ ಈ ಕೀಟ ಒಂದು ಬಡ್ ನೆಕ್ರೋಸಿಸ್ ಅಂತ ಕರಿತೀವಿ ನಾವು, ಅಂದರೆ ನಂಜಾಣು ರೋಗ ಬರುತ್ತೆ ಅದಕ್ಕೆ. ಆ ನಂಜಾಣು ರೋಗವನ್ನು ಕೂಡ ಇದು ಹರಡಿಸ್ತದೆ, ಅದಕ್ಕೆ ವೆಕ್ಟರ್ ಅಂತ ಕರಿತೀವಿ ನಾವು. ಈಗ ಒಂದು ಗಿಡದಲ್ಲಿ ರೋಗ ಬಂತಂದ್ರೆ ಆ ರೋಗವನ್ನು ಇನ್ನೊಂದು ಆರೋಗ್ಯಪೂರ್ಣವಾದಂಥ ಗಿಡಕ್ಕೆ ವರ್ಗಾವಣೆ ಮಾಡುತ್ತೆ. ಸೊ ಆ ಒಂದು ಕೆಲಸನೂ ಕೂಡ ಇದು ಮಾಡೋದ್ರಿಂದ ಇದರದ್ದು ಒಂದು ಎರಡು ತರನಾದಂಥ ಒಂದು ಬಾಧೆ ಅಂತ ಹೇಳ್ಬೋದು. ಒಂದು ತಾನೇ ಉಜ್ಜಿ ರಸ ಏರಿ ಹಾಳು ಮಾಡ್ತಕ್ಕಂಥದ್ದು ಒಂದು, ಅದಲ್ಲದೆ ಇನ್ನೊಂದು ರೋಗವನ್ನು ಹಾರಿಸ್ತಕ್ಕಂಥದ್ದು ಇನ್ನೊಂದು. ಸೊ ಈ ರೀತಿಯಲ್ಲಿ ಇದು ಒಂದು ಎಕನಾಮಿಕಲಿ ಒಂದು ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದು. ಸೊ ಇದು ಈ ರೀತಿ ನಮಗೆ ಕಾಣುತ್ತದೆ. ಸೊ ಇದು ಅಲ್ಲದೆ ಇನ್ನೊಂದು ಒಂದು ರಸಾಯನ ಕೀಟ ಅಂತಂದರೆ ಆ ಹಸಿರು ಜಿಗಿಗಳು ಅಂತಕ್ಕಂಥದ್ದು. ಈ ಹಸಿರು ಜಿಗಿಗಳನ್ನು ನಾವು ಎಂಪೋಸ್ಕಾ ಕೆರಿ ಅಂತಕ್ಕಂಥ ಒಂದು ವೈಜ್ಞಾನಿಕ ಹೆಸರಿಂದ ನಾವು ಕರಿತೇವೆ. ಇದು ಒಂದು ವೆಜ್ ಶೇಪ್ ಅಂತಂದರೆ ಒಂಥರ ಅದರ ಬೆನ್ ಏನಾಗಿರುತ್ತೆ ಅಂತಂದರೆ ತ್ರಿಕೋನ ಆಕಾರದಲ್ಲಿ ಇರ್ತದೆ, ಹಸಿರು ಬಣ್ಣದಲ್ಲಿರ್ತದೆ. ಇದು ಥ್ರಿಪ್ಸ್ಗಿಂತ ಸ್ವಲ್ಪ ಗಾತ್ರದಲ್ಲಿ ದೊಡ್ಡದಾಗಿರ್ತದೆ. ನಾವು ಆರಾಮಾಗಿ ನೋಡ್ಬೋದು, ಈಸಿಯಾಗಿ ನೋಡುವ, ಸುಲಭವಾಗಿ ಕಣ್ಣಿಗೆ ಕಾಣಿಸ್ತದೆ. ಸಾಮಾನ್ಯವಾಗಿ ಎಲೆ ಮೇಲೆ ಕೂತ್ಕೊಂಡು ಕೂಡ ಎಲೆ ಯಾವುದು ಅಥವಾ ಕೀಟ ಯಾವುದು ಅಂತ ನಮಗೆ ಅಲ್ಲಿ ಒಂದಿಷ್ಟು ವ್ಯತ್ಯಾಸ ಕಾಣಲ್ಲ, ಸಡನ್ ಆಗಿ ನಾವು ನೋಡೋದು ಗೊತ್ತಾ ಅದು ಕಾಣಲ್ಲ. ಬಟ್ ಆದರೆ ಏನಾಗುತ್ತೆ ಅಂದರೆ ಎಕ್ಸ್ಪೀರಿಯನ್ಸ್ ಮೇಲೆ ಅಥವಾ ಒಂದು ಅನುಭವದ ಮೇಲೆ ಹೇಳ್ಬೋದು. ಮತ್ತೆ ರೈತರಿಗೆ ಹೇಳದೇನಂತಂದ್ರೆ ಅದು ಹಾರುತ್ತೆ ಒಂದು ಸಸ್ಯದಿಂದ. ಈಗ ನಾವು ಶೇಂಗಾ ಹೊಲದಲ್ಲಿ ಅಥವಾ ನೆಲಗಡಲೆ ಹೊಲದಲ್ಲಿ ಹಿಂಗ ನಾವು ಎದ್ದು ಹಾರ್ತಾ ಇರ್ತದೆ, ಎದ್ದು ಹಾರದಾಗ ಅದು ಎಲ್ಲಿ ಹೋಗುತ್ತಲ್ಲ ಅಂತ ಒಂದು ಹುಳನ ಅದು ಹೋಗಿ ಕುಂತ ಜಾಗ ನೋಡ್ಬಿಟ್ರೆ ಅದು ನಮಗೆ ಪಕ್ಕ

ಇದಲ್ದೇ ಬೇವಿನ ಹಿಂಡಿಯನ್ನು ಒಂದು 2 ಕ್ವಿಂಟಲ್ ಒಂದು ಎಕರೆಗೆ ಕೊಡ್ತಕ್ಕಂಥ ಒಂದು ಪದ್ಧತಿ ಆಗಿರ್ಬೋದು. ಆಮೇಲೆ ರಾಸಾಯನಿಕ ಗೊಬ್ಬರಗಳನ್ನು, ಈಗ ಯೂರಿಯಾ ಇರ್ಬೋದು, ಇಂಥವನ್ನು ಏನು ಶಿಫಾರಸು ಮಾಡಿದ್ದೇವೆ ಅಷ್ಟು ಪ್ರಮಾಣದಲ್ಲಿ ಕೊಡಬೇಕು. ರೈತರು ಸುಮ್ಮನೆ ಇನ್ನೊಬ್ಬರು ಹಾಕಿದಂಥ ಜಾಸ್ತಿ ಹಾಕತಕ್ಕಂಥದ್ದು ಇದೆಲ್ಲ ಮಾಡೋಕೆ ಹೋಗ್ಬಾರ್ದು. ಆಮೇಲೆ ಈ ಬೇಸಿಗೆ ಶೇಂಗಾ ಹದವಾಗಿ ನೀರು ಕೊಡಬೇಕು, ಎಲ್ಲ ಯಾವಾಗ ಒಂದ್ಸರಿ ಕೊಡೋದು ಮತ್ತೆ ಬಿಟ್ಟು ಒಂದೊಂದು ಬಹಳ ದಿವಸ ಬಿಟ್ಟು ಕೊಡೋದು ಆ ಥರ ಮಾಡಬಾರ್ದು. ಹದವಾಗಿ ನೀರು ಕೊಡಬೇಕಾಗುತ್ತೆ. ವಾರಕ್ಕೆ 2 ಬಾರಿ ಅಥವಾ ಕೊಡಬೇಕು ಅಂದ್ರೆ ಭೂಮಿಗೆ ನೋಡಿಕೊಂಡು, ಭೂಮಿಯ ಒಂದು ಲಕ್ಷಣ ನೋಡಿಕೊಂಡು ಕೊಡಬೇಕಾಗುತ್ತೆ. ಮತ್ತೆ ಇದಲ್ದೇನೆ ಯಾವುದೇ ಒಂದು ಕೀಟ ಏನೋ ಬಂದಾಗ ತಜ್ಞರನ್ನು ಸಂಪರ್ಕ ಮಾಡಬೇಕಾಗುತ್ತೆ. ಪ್ರಾಥಮಿಕವಾಗಿ ನಮ್ಮ ರೈತ ಬಂಧು ಅನುಸರಿಸಬೇಕಾದಂತ ಬಹಳ ಮುಖ್ಯವಾದಂಥದ್ದು. ಇದು ತಮಗೆ ಗೊತ್ತಾದ್ರೆ ಮಾಡಲಿ, ಇಲ್ಲಾಂತಂದ್ರೆ ನೇರವಾಗಿ ಆ ಬಾಧೆಗೊಂಡಂತಹ ಗಿಡದ ಲಕ್ಷಣ, ಅದು ಗಿಡ ಇರ್ತಕ್ಕಂಥ ಗಿಡಗಳನ್ನು ತಗೊಂಡು ಹೋಗಿ ಅವ್ರ ತಜ್ಞರ ಸಂಪರ್ಕ ಮಾಡಿದರೆ ಅವ್ರಿಗೇನಾಗುತ್ತೆ, ಒಂದು ಸೂಕ್ತವಾದಂಥ ಪರಿಹಾರ ಸಿಗುತ್ತೆ. ಹಾಗಾಗಿ ರೈತರು ಇವೆಲ್ಲ ನಾನು ಹೇಳಿದಂಥ ಎಲ್ಲ ಕ್ರಮಗಳನ್ನು ಈ ಒಂದು ಬೆಳೆಯಲ್ಲಿ ಅನುಸರಿಸಿದರೆ ಒಂದು ಸೂಕ್ತವಾದಂಥ ನಿರ್ವಹಣೆಯನ್ನು ಮಾಡಿ ಖರ್ಚನ್ನು ಕಡಿಮೆ ಮಾಡಿ ನಿವ್ವಳ ಆದಾಯನ್ನು ಪಡೆದು ರೈತರು ಒಂದು ಅಭಿವೃದ್ಧಿ ಪಡಿಸ್ಬೋದು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರೆ ತಾವು ತಜ್ಞರನ್ನು ಸಂಪರ್ಕ ಮಾಡಬೇಕು. ಇಂಥ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರು ತಕ್ಷಣವೇ ನಮಗೆ ನೆನಪಾಗೋದು ಕೀಟಶಾಸ್ತ್ರಜ್ಞರು. ಹಾಗಾದರೆ ಆರಂಭಿಕವಾಗಿ ಹನುಮಂತಪ್ಪ ಶ್ರೀಹರಿ ಅವರನ್ನು ಸಂಪರ್ಕ ಮಾಡಿ ಒಂದಷ್ಟು ಮಾಹಿತಿಯನ್ನು ಪಡಬೇಕು ಅನ್ನುವಂಥ ರೈತರಿಗೆ ತಮ್ಮ ದೂರವಾಣಿ ಸಂಖ್ಯೆ ಅಥವಾ ಮೊಬೈಲ್ ಸಂಖ್ಯೆ? ನನ್ನ ಮೊಬೈಲ್ ಸಂಖ್ಯೆ ತಗೊಳ್ಳಿ, 9986 2 7 7 7 9 3. ರೈತ ಬಂಧುವರು ಮತ್ತೊಮ್ಮೆ ಡಾಕ್ಟರ್ ಹನುಮಂತಪ್ಪ ಶ್ರೀಹರಿ ಅವರ ಮೊಬೈಲ್ ಸಂಖ್ಯೆಯನ್ನು ಗಮನಿಸಿ, 9 9 8 6 2 7 7 7 9 3. ಡಾಕ್ಟರ್, ಈವರೆಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ನಮ್ಮ ರೈತ ಬಂಧುವರಿಗೆ. ಹಾಗಾಗಿ ಈ ಸರಳ ಮತ್ತು ಸುಲಭ ವಿಧಾನಗಳನ್ನು ಆರಂಭಿಕವಾಗಿ ಕೀಟ ಬಂದ ನಂತರ ಯೋಚನೆ ಮಾಡೋದಕ್ಕಿಂತ ಬರುವ ಮುನ್ನ ಸಂಕೇತಗಳು ಸೂಚನೆ ಕಂಡು ಬಂದಂಥ ಸಂದರ್ಭದಲ್ಲಿ ಸರಳವಾದಂಥ, ಸುಲಭವಾದಂಥ, ಅತಿ ಕಡಿಮೆ ವೆಚ್ಚದ ಈ ಸುಧಾರಣೆ ಕ್ರಮಗಳನ್ನು ಅಥವಾ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿ ಖರ್ಚಿನ ಪ್ರಮಾಣವನ್ನು ಕಡಿಮೆ ಮಾಡಿಕೊಂಡು ಆದಾಯದ ಪ್ರಮಾಣ ಅಂದರೆ ಇಳುವರಿ ಪ್ರಮಾಣವನ್ನು ಹೆಚ್ಚು ಪಡೆಯಲಿ ನಮ್ಮ ರೈತ ಬಂಧುವರನ್ನು ಹಿತದೃಷ್ಟಿಯಿಂದ ಇಷ್ಟೆಲ್ಲ ಮಾಹಿತಿಯನ್ನು ನಮ್ಮ ರೈತ ಬಂಧುವರಿಗೆ ತಿಳಿಸಲಿಕ್ಕೆ ಸಾಧ್ಯವಾಯಿತು. ತಾವು ಕೂಡ ಅಷ್ಟೇ ಪರಿಪೂರ್ಣವಾಗಿ ನಮ್ಮ ರೈತ ಬಂಧುವರಿಗೆ ಸಮರ್ಥವಾದಂಥ ವಿಚಾರಗಳನ್ನು ತಿಳಿಸಿದ್ದೀರಿ. ಈ ಎಲ್ಲ ಅಂಶಗಳನ್ನು ಪಡೆದುಕೊಂಡಂಥ ರೈತರು ಅತಿ ಹೆಚ್ಚಿನ ಇಳುವರಿ ಆದಾಯವನ್ನು ಕೂಡ ಗಳಿಸುವಂತಾಗಲಿ ಅನ್ನುವಂಥ ಕೋರಿಕೆಯೊಂದಿಗೆ ರೈತ ಬಂಧುವರೇ ತಮಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿದರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಇದುವರೆಗೂ ಬೇಸಿಗೆ ಶೇಂಗಾ ಬೆಳೆಯ ಸಮಗ್ರ ಕೀಟ ನಿರ್ವಹಣೆಯ ಕುರಿತು ಕೀಟಶಾಸ್ತ್ರಜ್ಞರಾದ ಹನುಮಂತಪ್ಪ ಶ್ರೀಹರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಬಿ ಪ್ರಸಾದ್. ರೈತ ಬಾಂಧವರೇ, ಸಿಂಪಡಣೆ 1, ಉಪಯೋಗ 2. ನ್ಯಾನೋ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗುವ ಶಿಲೀಂಧ್ರನಾಶಕ ಸಾಗರಿಕ ಕೀಟನಾಶಕಗಳ ಜೊತೆ ಮಿಶ್ರಣ ಮಾಡಿ ಸಿಂಪಡಿಸಿ. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ಗೆ ಹೊಸ ಖರೀದಿ ಮಾಡಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ಗೆ ಹೋಗ್ಬೇಕಾ? ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವಾ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ, 7 ಅಥವಾ 15 ದಿನಗಳ ಮಿನಿಮಮ್ ಫಿಕ್ಸ್ಡ್ ಪೀರಿಯಡ್ ಇರುವುದಿಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ಗೆ ಇಂದೇ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1-800-420-2233 ಕರೆ ಮಾಡಿ. ಈಗ ಕೇಳಿ ರೈತರಿಗೆ ಸಲಹೆ. ಭಾರತ ಎದುರಿಸುತ್ತಿರುವ ಸಮಸ್ಯೆಗಳಲ್ಲಿ ಅಪೌಷ್ಟಿಕತೆಯು ಒಂದಾಗಿದೆ. ಜೀವನ ಶೈಲಿಯಲ್ಲಿನ ಬದಲಾವಣೆಗಳು, ಪೋಷಕಾಂಶದ ಕೊರತೆ ಇರುವ ಆಹಾರಗಳು ಮತ್ತು ಏಕದಳ ಧಾನ್ಯಗಳಾದಂತಹ ಅಕ್ಕಿ ಹಾಗೂ ಗೋಧಿಗಳ ಮೇಲಿನ ದೀರ್ಘಕಾಲದ ಅವಲಂಬನೆಯಿಂದಾಗಿ ರೋಗಗಳು ಉಲ್ಬಣಗೊಳ್ಳುತ್ತಿವೆ. ಆಹಾರ ಸಂಸ್ಕರಣಾ ಕ್ರಿಯೆಯಲ್ಲಿ ಅಲ್ಯೂರಾನ್ ಪದರವನ್ನು ತೆಗೆದುಹಾಕಲಾಗುವುದು ಲಘು ಪೋಷಕಾಂಶಗಳ ಕೊರತೆ ಕಾರಣವಾಗುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಮೇಲೆ ಜನಜಾಗೃತಿಯು ಮೂಡುತ್ತಿರುವುದರಿಂದ ಪೋಷಕಭರಿತ ಆಹಾರ ಪದಾರ್ಥಗಳಿಗೆ ಬೇಡಿಕೆ ಹೆಚ್ಚಾಗುತ್ತಿದೆ. ಹುಸಿಧಾನ್ಯಗಳಂತಹ ಬಕ್ವೀಟ್, ಅಮರಾಂತ್, ಚಿಯಾ ಮತ್ತು ಕ್ವಿನೋವಗಳು ಪೋಷಕಾಂಶ ಭರಿತವಾಗಿದ್ದು ಶರ್ಕರ, ಪಿಷ್ಟ, ಲವಣಾಂಶ, ವಿಟಮಿನ್ಗಳನ್ನು ಹೇರಳವಾಗಿ ಒದಗಿಸುತ್ತವೆ. ಈ ಬೆಳೆಗಳು ಹೆಚ್ಚಿನ ಪೋಷಕಾಂಶಗಳನ್ನು ಪೂರೈಸುವುದರಿಂದ ಇವುಗಳನ್ನು ಸೂಪರ್ ಫುಡ್ ಎನ್ನುತ್ತಾರೆ. ಹುಸಿ ಧಾನ್ಯಗಳಿಗೆ ಎಲ್ಲ ರೀತಿಯ ಹವಾಮಾನಕ್ಕೂ ಹೊಂದಿಕೊಳ್ಳುವ ಗುಣವಿದ್ದು ಒತ್ತಡದ ಪರಿಸ್ಥಿತಿಯಲ್ಲಿ ಇಳುವರಿಯನ್ನು ಸ್ಥಿರಪಡಿಸಿಕೊಳ್ಳಲು ಉಪಯೋಗಕರವಾಗಿದೆ. ಇವು ಸಂಪೂರ್ಣ ಬೆಳೆ ವೈಫಲ್ಯದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಆದಾಯವನ್ನು ಪಡೆಯುವ ಪರ್ಯಾಯ ವಿಧಾನವಾಗಿದೆ. ಹುಸಿ ಧಾನ್ಯಗಳನ್ನು ಅವುಗಳ ಹೆಚ್ಚಿನ ಪ್ರೋಟೀನ್, ಖನಿಜಾಂಶ ಮತ್ತು ಸಮತೋಲನ ಆಹಾರ ಗುಣಮಟ್ಟದಿಂದಾಗಿ ಶ್ರೀಮಂತ ಆಹಾರವಾಗಿ ಪರಿಗಣಿಸಲಾಗುತ್ತಿದೆ. ಹುಸಿ ಧಾನ್ಯಗಳು ಗ್ಲುಟೆನ್ ಮುಕ್ತವಾಗಿರುವುದರಿಂದ ಮತ್ತು ಸೂಕ್ಷ್ಮ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿವೆ. ಈ ಹುಸಿ ಧಾನ್ಯಗಳನ್ನು ಅಂತರ ಬೆಳೆಗಳಾಗಿ ಬೆಳೆಯುವುದರಿಂದ ಮಣ್ಣಿನ ಗುಣಮಟ್ಟವನ್ನು ಹೆಚ್ಚಿಸಬಹುದು ಮತ್ತು ಭವಿಷ್ಯದ ಆಹಾರ ಹಾಗೂ ಪೌಷ್ಟಿಕಾಂಶದ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಬಹುದು. ಇವುಗಳಲ್ಲಿ ಏಕದಳ ಧಾನ್ಯಗಳಂತೆ ಬಳಸುತ್ತಾರೆ, ಆದರೆ ಇವು ಯಾವುದೇ ಹುಲ್ಲಿನ ಜಾತಿಗೆ ಸೇರಿರುವುದಿಲ್ಲ. ಇವುಗಳ ಬೀಜಗಳನ್ನು ಏಕದಳ ಧಾನ್ಯಗಳಂತೆ ಸಂಸ್ಕರಿಸಿ ಹಿಟ್ಟಿನಂತೆ ಪುಡಿ ಮಾಡಿ ಹಾಗೂ ಪೂರ್ಣ ಬೀಜಗಳ ರೂಪದಲ್ಲಿ ಬಳಸಬಹುದು. ಬಕ್ವೀಟ್ ಪಾಲಿಗೊನೇಸಿಯಾ ಕುಟುಂಬಕ್ಕೆ ಸೇರಿದ ಹೂ ಬಿಡುವ ಸಸ್ಯವಾಗಿದ್ದು ಅದರ ಬೀಜಗಳನ್ನು ಧಾನ್ಯದಂತೆ ಬಳಸುತ್ತಾರೆ. ಬಕ್ವೀಟ್ ಎಂಬ ಹೆಸರನ್ನು ಏಷ್ಯಾದಲ್ಲಿ ಬೆಳೆಸಿದ ಪಳಗಿದ ಆಹಾರ ಸಸ್ಯವಾದ ಪ್ಯಾಗೋಪೈರಂ ಟಾಟರಿಕಂನಂತಹ ಹಲವಾರು ಇತರ ಜಾತಿಗಳಿಗೆ ಹೋಲಿಸಲಾಗುತ್ತದೆ. ಬೆಳೆಗಳಲ್ಲಿ ಕೀಟಬಾಧೆಯನ್ನು ನಿಯಂತ್ರಿಸಲು, ಪರಭಕ್ಷಕ ಕೀಟಗಳ ಸಂಖ್ಯೆಯನ್ನು ಹೆಚ್ಚಿಸಲು ಹಾಗೂ ಪರಾಗಸ್ಪರ್ಶ ಕೀಟಗಳ ಆಕರ್ಷಣೆಗಳಿಗಾಗಿ ಮಕರಂದ ಮತ್ತು ಪರಾಗರೇಣುಗಳ ಮೂಲವಾಗಿ ಬಳಸಲಾಗುತ್ತಿವೆ. ಸೆಲಿಯಾಕ್ ಡರ್ಮೆಟೈಟಿಸ್, ಹೆಪ್ರಿಟಿಮ್ ಫಾರ್ಮಿಸ್ ಹಾಗೂ ಗ್ಲುಟೆನ್ ಸೆನ್ಸಿಟಿವ್ ಸಂಬಂಧಿತ ಕಾಯಿಲೆಗಳನ್ನು ನಿವಾರಿಸುವಲ್ಲಿ ಸಹಾಯಕವಾಗುತ್ತದೆ. ಅಮರಂಥಸ್. ಅಮರಂಥಸಿ ಕುಟುಂಬಕ್ಕೆ ಸೇರಿದ ಈ ಸಸ್ಯವನ್ನು ಸುಮಾರು 8,000 ವರ್ಷಗಳಿಂದ ಅವುಗಳ ಖಾದ್ಯ ಬೀಜಗಳಾಗಿ ಬೆಳೆಯಲಾಗುತ್ತಿದ್ದು ಹುಸಿ ಧಾನ್ಯಗಳೆಂದು ವರ್ಗೀಕರಿಸಲಾಗಿದೆ. ಕಚ್ಚಾ ಅಮರಂತ್ ಧಾನ್ಯವು ಮಾನವರಿಗೆ ಜೀರ್ಣವಾಗುವುದಿಲ್ಲ, ಏಕೆಂದರೆ ಇದು ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ನಿರ್ಬಂಧಿಸುತ್ತದೆ. ಹೀಗಾಗಿ ಇತರ ಧಾನ್ಯಗಳಂತೆ ಬೇಯಿಸಿ ಸೇವಿಸಬೇಕು. ಅಮರಂತ್ ಅಂಟು ಮುಕ್ತವಾಗಿದ್ದು ಅತ್ಯುತ್ತಮ ಅಮೈನೋ ಆಮ್ಲ ಸಮತೋಲನ, ಹೆಚ್ಚಿನ ಫೈಬರ್, ರಂಜಕ, ಮ್ಯಾಂಗನೀಸ್ ಮತ್ತು ಕಬ್ಬಿಣವನ್ನು ಒಳಗೊಂಡಿದೆ. ಇದು ಕಡಿಮೆ ಬೆಳವಣಿಗೆಯ ಚಕ್ರವನ್ನು ಹೊಂದಿದ್ದು ಬರ ನಿರೋಧಕ ಬೆಳೆಯಾಗಿ ಹಾಗೂ ಕಡಿಮೆ ಭೂಮಿಯಲ್ಲಿ ಬೆಳೆ ವೈವಿಧ್ಯೀಕರಣಕ್ಕೆ ಬಳಸಬಹುದು. ಕಿನೋವಾ ಸಸ್ಯಗಳನ್ನು ಪ್ರಾಥಮಿಕವಾಗಿ ಅವುಗಳ ಬೀಜಗಳಿಗಾಗಿ ಬೆಳೆಸುತ್ತಾರೆ. ಬೀಜಗಳು ಪ್ರೋಟೀನ್, ಫೈಬರ್, ಬಿ ಜೀವಸತ್ವಗಳು ಮತ್ತು ಆಹಾರದ ಖನಿಜಗಳಲ್ಲಿ ಅನೇಕ ಧಾನ್ಯಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸಮೃದ್ಧವಾಗಿವೆ. ವಾಯುವ್ಯ ದಕ್ಷಿಣ ಅಮೆರಿಕವು ಕಿನೋವಾದ ಮೂಲವಾಗಿದ್ದು ಹುಸಿ ಧಾನ್ಯಗಳ ಗುಂಪಿಗೆ ಸೇರಿಸಲಾಗಿದೆ. ಕಿನೋವಾ ಗ್ಲುಟೆನ್ ಮುಕ್ತವಾಗಿದ್ದು ಆಹಾರ ಖನಿಜಗಳಾದ ಮೆಗ್ನೀಷಿಯಂ, ರಂಜಕ ಮತ್ತು ಮ್ಯಾಂಗನೀಸ್ಗಳನ್ನು ಒಳಗೊಂಡಿದೆ. ಅಜೀವಕ ಒತ್ತಡಗಳಾದ ಶೀತ ಲವಣಾಂಶ ಮತ್ತು ಬರ ನಿರೋಧಕ ಬೆಳೆಯಾಗಿದೆ. ಚಿಯಾ ಸಾಲ್ವಿನಿಯೋ ಹಿಸ್ಟಾನಿಕಾ ಅಥವಾ ಚಿಯಾ ಎಂದು ಕರೆಯಲ್ಪಡುವ ಈ ಬೆಳೆಯ ಮೂಲವು ದಕ್ಷಿಣ ಮೆಕ್ಸಿಕೋ. ಚಿಯಾ ಲ್ಯಾಮಿಯೇಸಿಯೇ ಕುಟುಂಬಕ್ಕೆ ಸೇರಿದ್ದು ಹೂ ಬಿಡುವ ಸಸ್ಯವಾಗಿದೆ. ಇದನ್ನು ಹುಸಿ ಧಾನ್ಯವೆಂದು ಪರಿಗಣಿಸಲಾಗಿದ್ದು ಅದರ ಖಾದ್ಯ ಹೈಡ್ರೋಫಿಲಿಕ್ ಬೀಜಕ್ಕಾಗಿ ಬೆಳೆಸಲಾಗುತ್ತದೆ. ಚಿಯಾಯು ಹೆಚ್ಚಿನ ಶರ್ಕರ ಪಿಷ್ಟ ಲವಣಾಂಶ, ವಿಟಮಿನ್ಗಳನ್ನು ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ. ಚಿಯಾ ಬೀಜಗಳನ್ನು ಸಾಮಾನ್ಯವಾಗಿ ಸ್ಯಾಲಡ್, ಬ್ರೆಡ್, ಎಣ್ಣೆಯಲ್ಲಿ, ಉಪಾಹಾರ ಧಾನ್ಯಗಳು ಮತ್ತು ಹಣ್ಣಿನ ರಸಗಳಲ್ಲಿ ಸೇವಿಸಲಾಗುತ್ತದೆ. ಚಿಯಾ ಬೆಳೆಗೆ ಕಡಿಮೆ ನಿರ್ವಹಣೆ ಅಗತ್ಯವಿರುತ್ತದೆ. ಮಧ್ಯಮ ಫಲವತ್ತಾದ ಮಣ್ಣಿನಲ್ಲೂ ಬೆಳೆಯಬಹುದು. ಸಹ ಆದ್ಯತೆ ನೀಡುತ್ತದೆ ಮತ್ತು ಮಧ್ಯಮ ಬರವನ್ನು ತಡೆದುಕೊಳ್ಳುತ್ತದೆ. ರೈತರಿಗೆ ಸಲಹೆ ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳಿ ಕೆಲವು ಕೃಷಿ ಗೀತೆಗಳನ್ನು. ಹಂಗಾಮಿಗೆ ಸೂಕ್ತವಾದ ತಳಿಯ ಬೆಳೆಯಿರಿ, ಹೆಚ್ಚು ಇಳುವರಿ ಹೆಚ್ಚು ಲಾಭ ಪಡೆಯಿರಿ. ಹಂಗಾಮಿಗೆ ಸೂಕ್ತವಾದ ತಳಿಯ ಬೆಳೆಯಿರಿ, ಹೆಚ್ಚು ಇಳುವರಿ ಹೆಚ್ಚು ಲಾಭ ಪಡೆಯಿರಿ, ಹೆಚ್ಚು ಲಾಭ ಪಡೆಯಿರಿ. ಮೊದಲ ಮುಂಗಾರಿಗೆ ಯಾವ ತಳಿಗಳು ಇದ್ದರೆ ಅವನು ಹೇಳು ನಾನು ಬೆಳೆಯಲು. ಮೊದಲ ಮುಂಗಾರಿಗೆ ಯಾವ ತಳಿಗಳು ಇದ್ದರೆ ಅವನು ಹೇಳು ನಾನು ಬೆಳೆಯಲು. ಸೂಕ್ತವಾದ ತಳಿಯ ಬೆಳೆಯಿರಿ, ಹೆಚ್ಚು ಇಳುವರಿ ಹೆಚ್ಚು ಲಾಭ ಪಡೆಯಿರಿ, ಹೆಚ್ಚು ಲಾಭ ಪಡೆಯಿರಿ. ಹಂಗಾಮಿಗೆ ಕಾಳಿಗಳು ಇದ್ದರೆ ಅವನು ಹೇಳು ನಾನು ಬೆಳೆಯಲು ಮುಂಗಾರು ಋತುವಿಗೆ ಯಾವ ತಳಿಗಳು ಇದ್ದರೆ ಅವನು ಹೇಳು ನಾನು ಬೆಳೆಯಲು ಬೆಳೆಯಿರಿ